ಆದ್ರೆ ನಾವು ಅದನ್ನ ಸುಮಾರು ಒಂದು 5 ವರ್ಷದಿಂದ ನಾವು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ 1 ಕಡೆಯಿಂದ ಸಸ್ಯಗಳನ್ನ ಉತ್ಪಾದನೆ ಮಾಡಿ ಪ್ರತಿ ವರ್ಷ ರೈತರಿಗೆ ಕಡಿಮೆ ದರದಲ್ಲಿ ನಾವು ವಿತರಿಸ್ತಾ ಬಂದಿದ್ದೀವಿ. ಅವರು ಪ್ರತಿಯನ್ನ ನಾವು ಪಾಲಿಸಿದಾಗ ನಮ್ಗೆ ಮೊಳಕೆ ಪ್ರಮಾಣ ಅಂದ್ರೆ 50 ಪ್ಲಗ್ ಟ್ರೇ 50 ಗುಣ ಇರುವಂತ ಟ್ರೇಗಳಲ್ಲಿ ಕೇವಲ ಒಂದು 20-25 ಅಷ್ಟೇ ನಮ್ಗೆ ಸಸಿಗಳು ಸಿಗ್ತಾ ಇತ್ತು. ಅಂದ್ರೆ 50% ನಮ್ಗೆ ಲಾಸ್ ಆಗ್ತಾ ಇತ್ತು. ಹಾಗಾಗಿ ಕೆಲವೊಂದು ಬದಲಾವಣೆಗಳನ್ನ ನಾವು ಮಾಡಿಕೊಂಡ ನಂತರ ಸುಮಾರು ನಮ್ಗೆ 80-85% ಅಷ್ಟು ಸಸಿಗಳು ನಮ್ಗೆ ನಾಟಿ ಮಾಡೋದಕ್ಕೆ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಾವು ಬದಲಾವಣೆ ಮಾಡಿಕೊಂಡಿರುವಂತಹ ಒಂದು ಪದ್ಧತಿ ಅಂತ ಹೇಳಿದ್ರೆ ಗೆಡ್ಡೆಗಳನ್ನ ನೇರವಾಗಿ ಕತ್ತರಿಸೋ ಬದಲು ಕಟ್ ಮಾಡೋ ಬದಲು ಅದ್ರ ನಾವು 5 ದಿನಗಳ ಕಾಲ ಕೋಕೋ ಪೀಟ್ ಅಲ್ಲಿ ಗುದುಗಿಸಿ ಇಡ್ತಾ ಇದ್ದೀವಿ, ಮುಚ್ಚಿಡ್ತಾ ಇದ್ದೀವಿ, ಟಾರ್ಪಿ 5 ದಿವಸ ಏನಾಗುತ್ತೆ ಅಂದ್ರೆ ಅದು ಕಣ್ಣುಗಳೆಲ್ಲ ಹೊರಗಡೆ ಉದ್ದುತ್ತೆ ಮತ್ತೆ ಸಣ್ಣ ಮೊಳಕೆ ಕೂಡ ಬರುತ್ತೆ. ಸೊ ಯಾವಾಗ ಕರೆಕ್ಟಾಗಿ ಉಬ್ಬಿರೋ ಕಣ್ಣು ಮತ್ತೆ ಮೊಳಕೆ ಬಂದಿರುವಂತ ಕಣ್ಣುಗಳನ್ನ ಮಾತ್ರ ನಾವು ಆರಿಸ್ಕೊಂಡು ಅದನ್ನ ಮಾತ್ರ ನಾವು ಕತ್ತರಿಸ್ಕೊಂಡು ಸುಮಾರು 8-10 ಗ್ರಾಮ್ ತೂಕ ಬರೋ ರೀತಿ ಅದನ್ನ ಕತ್ತರಿಸ್ಕೊಂಡು 50 ಗುಣ ಇರುವಂತಹ ಪೋಟ್ರೆಗಳಲ್ಲಿ ನಾವು ಕೋಕೋ ಪೀಟ್ ಅನ್ನ ಬಳಸಿ ನಾವು ಅದನ್ನ ಬಿತ್ತನೆ ಮಾಡ್ತೇವೆ. ನಂತರ ಬಿತ್ತನೆ ಮಾಡಿದ ಮೇಲೆ 5 ದಿವಸಗಳ ಕಾಲ ಒಂದು ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಮುಚ್ಚಿಟ್ಟು 5 ದಿವಸದ ನಂತರ ಅದನ್ನ ತೆಗೆದು ಕೆಳಗಡೆ ಒಂದು ಪಕ್ಕ ಒಂದು ಜೋಡಿಸ್ತೇವೆ. 15 ದಿವಸದವರೆಗೂ ನಮ್ಗೆ ಮೊಳಕೆ ಕಾಣಿಸೋದಿಲ್ಲ. ಪ್ರಾರಂಭದಲ್ಲಿ ಇದ್ರ ಬೆಳವಣಿಗೆ ತುಂಬಾ ನಿಧಾನ, 15ನೇ ದಿವಸದಿಂದ ನಮ್ಗೆ ಮೊಳಕೆಗಳು ಎದ್ದು ಕಾಣಿಸೋದಕ್ಕೆ ಶುರುವಾಗುತ್ತೆ. 15 ದಿವಸದ ನಂತರ 20 ದಿವಸದೊಳಗೆ ಸುಮಾರು ನಮ್ಗೆ ಒಂದು 5-6 ಸೆಂಟಿಮೀಟರ್ ಎತ್ತರದ ಗಿಡಗಳನ್ನ ಕಾಣ್ಬಹುದು. ಒಂದೊಂದ್ ಎಲೆ 2 ದಿನ ಬರೋದು ಶುರುವಾಗುತ್ತೆ. ಸೊ ಈ ಹಿಂದೆ ದಿವಸಕ್ಕೆ 16-17 ಒಂದು ಸ್ಪ್ರೇ ಅಥವಾ 19-19 ಒಂದು ಸ್ಪ್ರೇ ಅಂದ್ರೆ 5% 1 ಲೀಟರ್ಗೆ ಸುಮಾರು ಒಂದು 50 ಗ್ರಾಮ್ನಷ್ಟು ಅಥವಾ ಒಂದು 20-25 ಗ್ರಾಮ್ನಷ್ಟು ನಾವು ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರೆ ಅದ್ರದ್ದು ಕ್ವಾಲಿಟಿ ಅಥವಾ ಅದ್ರದ್ದು ವಿಗರ್ ನೇಚರ್ ನಾವು ಚೆನ್ನಾಗಿ ಕಾಣ್ಬಹುದು. ಇದು ಕೂಡ ಆಪ್ಷನ್ ಇಲ್ಲ, ಮಾಡ್ಲೇಬೇಕು ಅಂತ ಏನಿಲ್ಲ, ಇದು ಕೂಡ ಆಪ್ಷನ್ ಆಗಿರುತ್ತೆ. ತದನಂತರ 40 ಸಸಿಗಳನ್ನ ನಾವು ಬಿತ್ತನೆಗೆ ನಾಟಿಗೆ ಉಪಯೋಗಿಸ್ಬೇಕು. 40 ದಿವಸಗಳಲ್ಲಿ ನಮ್ಗೆ 2 ಎಲೆಗಳು ಸಂಪೂರ್ಣವಾಗಿ ತೆರೆಕೊಂಡಿರುತ್ತೆ, 1 ಎಲೆ ಒಳಗಡೆ ಸುರುಳಿ ಎಲೆ ಇರುತ್ತೆ. ಸೊ ಈ ಹಂತದ ಸಸಿಗಳನ್ನ ನಾವು ನಾಟಿ ಮಾಡೋದ್ರಿಂದ ಸಸಿಗಳು ಬೇಗ ಬೇರೂರಿ ಬೆಳವಣಿಗೆ ಬೇಗ ಆಗುತ್ತೆ. ನಾವು ತಡ ಮಾಡಬೇಕು ಅಂದ್ರೆ 50-60 ದಿವಸ ಆಗುತ್ತೆ, ಗಿಡಗಳು ನಿಂತ್ಕೊಳ್ಳೋದಕ್ಕೆ ಬಹಳ ಸಮಯ ತಗೊಂಡ್ಬಿಡುತ್ತೆ. ನಾವು 200 ದಿವಸಕ್ಕೆ ಬೆಳೆದು ಮುಗಿಬೇಕಾಗಿರೋ ಬೆಳೆ 250-260 ದಿವಸದವರೆಗೂ ಓಟಾಗುತ್ತೆ. ಸೊ ಹಾಗಾಗಿ 40 ಸಸಿಗಳನ್ನ ನಾವು ನಾಟಿ ಮಾಡಿದ್ರೆ ಅಧಿಕ ಇಳುವರಿಯನ್ನ ಕೂಡ ನಾವು ಪಡಿಬಹುದು. ಮತ್ತೆ ಇದರಲ್ಲಿ ರೈತರಿಗೆ ಇನ್ನೊಂದು ಸಲಹೆ ಅಂದ್ರೆ ನಾವು ಸಸಿಗಳನ್ನ ನಾಟಿ ಮಾಡಬೇಕಾದ್ರೆ ನಾಟಿ ಮಾಡಿದ ದಿವಸದಿಂದ ಅಥವಾ ನಾಟಿ ಮಾಡಿದ 2ನೇ ದಿವಸದಿಂದ ನಾವು ಗೊಬ್ಬರವನ್ನ ಅಂದ್ರೆ ರಾಸಾಯನಿಕ ಗೊಬ್ಬರ ಏನ್ ಶಿಫಾರಸು ಮಾಡಿದೀವಿ ರಂಜಕ ಪೊಟ್ಯಾಷ್ ಆಗಿರ್ಬೋದು ಅದನ್ನ ನಾವು ಕೊಡೋದಕ್ಕೆ ಶುರು ಮಾಡ್ಬೇಕು. ಸುಮಾರು ಕಡೆ ಫೇಲ್ಯೂರ್ ಆಗಿದೆ ಕೂಡ ಇಳುವರಿ ಬರೋದಿಲ್ಲ ಅನ್ನೋದನ್ನ ಸುಮಾರು ಜನ ರೈತರು ಹೇಳ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅವ್ರು ನಾಟಿ ಮಾಡ್ಬಿಟ್ಟು 1 ತಿಂಗಳು ಆ ಕಡೆ ಹೋಗೋದೇ ಇಲ್ಲ. ಏಕೆಂದ್ರೆ ಅವ್ರ ಅದೇ ಅಭ್ಯಾಸ, ಬಿತ್ತನೆ ಗಿಡ ಹಾಕಿದ ಮೇಲೆ ಅಷ್ಟೇ ಅವ್ರು 3 ದಿವಸದವರೆಗೆ ಯಾವ ಗೊಬ್ಬರನು ಅವರು ಕೃಷ್ಣಕ್ಕೆ ಕೊಡೋದಿಲ್ಲ. ಅದು ಫುಲ್ ಬೆಳೆದು 50-60 ದಿವಸದ ಮೇಲೆ ಅವರು ಅರಿಶಿನಕ್ಕೆ ಗೊಬ್ಬರವನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಇದು ಮಾಡೋದಕ್ಕೆ ಪ್ರಯತ್ನ ಪಟ್ಟು ಆತರ ಅವರು ಪಾಲಿಸ್ಕೊಂಡು ಬಂದ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಈಗಾಗ್ಲೇ ನಾವು ಸಸಿಗಳನ್ನ ಬೆಳೆದೋದ್ರಲ್ಲಾಗಿ ಬೇರುಗಳು ಸಂಪೂರ್ಣವಾಗಿ ಬಂದಿರುತ್ತೆ. ಅದು ನಾವು ಕೊಟ್ಟಂತ ಪೋಷಕಾಂಶಗಳನ್ನ ಹೀರ್ಕೊಳ್ಳುವಂತ ಶಕ್ತಿ ಬಂದಿರುತ್ತೆ. ಹಾಗಾಗಿ ನಾಟಿ ಮಾಡಿದ ದಿವಸದಿಂದಾನೇ ನಾವು ಸಾರಜನಕ ರಂಜಕ ಮತ್ತೆ ಪೊಟ್ಯಾಷಿಯಂ ನಾವು ಕೊಡ್ಬೇಕಾಗುತ್ತೆ. ಈಗ ಇದರಲ್ಲಿ ನಾವು ನಾನಾಗ್ಲೇ ಹೇಳಿದಾಗ ನಾವು ಉಪಯೋಗಿಸ್ತಾ ಇರೋದು 8-10 ಗ್ರಾಮ್ ತೂಕ ಇರುವಂತ ಸಣ್ಣ ಗೆಡ್ಡೆಗಳನ್ನ. ಹಾಗಾಗಿ ನಮ್ಮ ಪ್ರಾರಂಭಿಕ ಹಂತದಲ್ಲಿ ನಿಮ್ಗೆ ಬೆಳವಣಿಗೆ ಸ್ವಲ್ಪ ನಿಧಾನ ಅನ್ಸುತ್ತೆ, ಆದ್ರೆ 90 ದಿವಸದ ನಂತರ ಅತ್ಯಂತ ವೇಗವಾಗಿ ನಾವು ಸರಿಯಾದ ಪೋಷಕಾಂಶಗಳನ್ನ ಕೊಟ್ಟಿದ್ದೆ. ಅದರಲ್ಲಿ ಬೇರೆ ನೀವು ಗೆಡ್ಡೆ ಹಾಕಿ ಯಾವ ರೀತಿ ಗಿಡಗಳು ಬರುತ್ತೋ ಅದೇ ರೀತಿಯಾದ ಬೆಳವಣಿಗೆಯನ್ನ ನಾವು ಈ ಸಸಿಗಳಲ್ಲೂ ಕೂಡ ಕಾಣಬಹುದು. ನಾವು ಗೆಡ್ಡೆಗಳನ್ನ ನಾಟಿ ಮಾಡೋದ್ರಿಂದ 1 ಎಕರೆಗೆ ಸುಮಾರು 18-19 ಸಾವಿರ ಸಸಿಗಳು ಮಾತ್ರ ಇರುತ್ತೆ. ಯಾಕಂದ್ರೆ ನಾವು ಹಾಕುವಂತದ್ದೆಲ್ಲನೂ ಮೊಳಕೆ ಬರಲ್ಲ, ಅಲ್ಲಿ ಗ್ಯಾಪ್ ಜಾಸ್ತಿ. ಆದ್ರೆ ಸಸಿಗಳನ್ನ ನಾವು ನೇರವಾಗಿ ನಾಟಿ ಮಾಡ್ತಾ ಇರೋದ್ರಿಂದ 23-24 ಸಾವಿರ ಸಸಿಗಳು ಜೀವಂತವಾಗಿರುತ್ತೆ. ಅಲ್ಲಿ ನಮ್ದು ಪ್ಲಾಂಟ್ ಸ್ಟ್ಯಾಂಡ್ ಏನಂತ ಹೇಳ್ತೀವಿ, ಗಿಡಗಳ ಸಂಖ್ಯೆಯನ್ನ ನಾವು ಸುಲಭವಾಗಿ ಕಾಪಾಡ್ಕೊಳ್ಬಹುದು. ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕಾದ ಅಂಶ ಅಂತಂದ್ರೆ ಅಂತರ. ನಾನಾಗಲೇ ಹೇಳಿದೆ ಗೆಡ್ಡೆಗಳು ಹಾಕಬೇಕಾದ್ರೆ 3/4 ಅಡಿ ಅಂತರವನ್ನ ನೀವು ಕೊಡಿ ಅಂತ ಹೇಳಿ, ಸಸಿಗಳಿಗೆ 1 ಅಡಿ ಅಂತರವನ್ನ ಕೊಡಿ. ತೀರ ಹತ್ತತ್ರ ಹಾಕಿದ್ರೆ ನಮ್ಗೆ ಒಂದು ಗಿಡಕ್ಕೆ ಇಳುವರಿ ಏನ್ ಬರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ 1 ಗಿಡದಿಂದ ಮತ್ತೊಂದು ಗಿಡಕ್ಕೆ ಒಂದು ಅಡಿ ಅಂತರವನ್ನು ನಾವು ಕೊಡಲೇಬೇಕು. ಸಾಲಿಂದ ಒಂದೂವರೆ ಕನಿಷ್ಠ ಎರಡಡಿವರೆಗೂ ನಾವು ಅಂತರವನ್ನ ಕೊಡ್ಬೇಕಾಗುತ್ತೆ. ಈ ರೀತಿಯಾದಂತ ಒಂದು ಪದ್ಧತಿಯಲ್ಲಿ ಮಾಡೋದ್ರಿಂದ ಒಂದೇ ಕೆಜಿ ನಾವು ಇಳುವರನ್ನು ಪಡೆದ್ರು ಕೂಡ ಆರಾಮಾಗಿ ಸುಲಭವಾಗಿ 23,000 ಕೆಜಿ ಹಸಿಗಡ್ಡೆಯನ್ನ ಉತ್ಪಾದನೆ ನಾವು ಸುಲಭವಾಗಿ ಮಾಡಬಹುದು. ಈ ರೀತಿಯಾದಂತ ಒಂದು ಪದ್ಧತಿಗಳನ್ನ ದಯವಿಟ್ಟು ರೈತರು ಎಲ್ಲರೂ ಪಾಲಿಸ್ಕೊಂಡ್ರೆ ಕಡಿಮೆ ಖರ್ಚಲ್ಲಿ ಅಧಿಕ ಇಳುವರಿಯನ್ನ ಪಡಿಬೇಕು ಅನ್ನೋದಕ್ಕೋಸ್ಕರ ಈ ತಾಂತ್ರಿಕತೆಗಳನ್ನ ಕೊಡ್ತಾ ಇದ್ದೇವೆ. ಮೇಡಮ್, ಇಷ್ಟೊತ್ತು ನೀವು ಲಾಭದಾಯಕವಾಗಿ ಅರಿಶಿನ ಬೆಳೆಯನ್ನ ಬೆಳೆಯೋದಕ್ಕೆ ಅನುಕೂಲಕರವಾದಂತಹ ತಳಿಗಳು ಯಾವ್ದೆಲ್ಲ ಲಭ್ಯ ಇದೆ, ಹೇಗೆ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು, ಬೆಳೆಯ ಅವಧಿಯನ್ನ ಆಧರಿಸಿ ತಳಿಗಳ ಆಯ್ಕೆಯನ್ನ ಮಾಡಿಕೊಂಡಾದ್ಮೇಲೆ ಸಸಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಸಹ ಹೇಗೆ ಉಳಿತಾಯವನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ, ಈ ಎಲ್ಲ ವಿಚಾರಗಳನ್ನ ತಿಳಿಸಿದ್ರಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಿರಂತರವಾಗಿ ಒಂದು ಪ್ರದೇಶದಲ್ಲಿ ಪ್ರತಿ ವರ್ಷನೂ ಶುಂಠಿ ಬೆಳೆಯುವಂತಹ ಸಂದರ್ಭಗಳಿದ್ದಾಗ ಏನೆಲ್ಲ ಒಂದು ಕ್ರಮಗಳಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಎಷ್ಟರ ಮಟ್ಟಿಗೆ ಅದು ಸರಿಯಾದ ಕ್ರಮ ಅಂತ ನಿಮಗೆ ಅನಿಸುತ್ತೆ? ಕ್ಷೇತ್ರದ ಬದಲಾವಣೆ ಅನಿವಾರ್ಯನ ಹೇಗೆ? ಅರಿಶಿನ ಗೆಡ್ಡೆ ಬೆಳೆ ಆಗಿರೋದ್ರಿಂದ ಒಂದೇ ಜಗತ್ತಲ್ಲಿ ಪದೇ ಪದೇ ಬೆಳೆಯೋದನ್ನ ನಾವು ಮಾಡಬಾರ್ದು. ಕನಿಷ್ಠ ಆದ್ರೂ ಒಂದು 2 ವರ್ಷನಾದ್ರೂ ನಾವು ಅಂತರವನ್ನ ಕೊಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಏನಂತಂದ್ರೆ ಹಿಂದಿನ ಬೆಳೆ ಟೊಮ್ಯಾಟೊ ಅಥವಾ ಮೆಣಸಿನಕಾಯಿ ಬೆಳೆದಿದ್ರೆ ಆತರ ಜಮೀನನ್ನ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಗೆಡ್ಡೆ ಕೊಳೆಯ ರೋಗ ಏನಿದೆ, ಆ ರೋಗ ಕಾರಕ ರೋಗಾಣುಗಳೇನಿದೆ, ಅದು ಟೊಮ್ಯಾಟೊ ಮೆಣಸಿನಕಾಯಿಗೂ ಏನ್ ರೋಗ ಬರುತ್ತೆ, ಅದೇ ರೋಗಾಣು ಅರಿಶಿನಕ್ಕೂ ಕೂಡ ರೋಗವನ್ನ ತರುತ್ತೆ. ಹಾಗಾಗಿ ನಾವು ಬೆಳೆ ಪರಿವರ್ತನೆ ಮಾಡ್ಲೇಬೇಕು. 2 ವರ್ಷ ನಾವು ಗ್ಯಾಪ್ ಅನ್ನ ಕೊಡೋದ್ರಿಂದ ಇಳುವರಿಯಲ್ಲಿ ನಾವು ವ್ಯತ್ಯಾಸನ ಕಾಣಿಸ್ಕೊಳ್ಳಲ್ಲ. ಅದೇ 1 ವರ್ಷ ನಾವು ಬಿಟ್ಟು ಕೂಡ ಇಳುವರಿ ಸ್ವಲ್ಪ ಕಡಿಮೆ ಅಂತ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹೌದು, ಈ ತರದ ಒಂದು ಸನ್ನಿವೇಶಗಳು ನಮ್ಮ ಗಮನಕ್ಕೆ ಬಂದಿವೆ, ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿದೆ. ಇನ್ನು ನೀವು ಪ್ರಾರಂಭದಲ್ಲಿ ಹೇಳಿದ್ರಿ, ಸಾಮಾನ್ಯವಾಗಿ ಈರುಳ್ಳಿಯನ್ನು ಸಹ ಇದರ ಜೊತೆ ಅಂತರ್ಬೆಳೆಯಾಗಿ ಬೆಳೆಯೋದು ರೂಢಿಯಲ್ಲಿ ಇದೆ. ಪೋಷಕಾಂಶಗಳ ವಿಷಯಕ್ಕೆ ಬಂದಾಗ ಈರುಳ್ಳಿ ಅವರ ಪ್ರಥಮ ಆದ್ಯತೆಯಾಗಿ ಅದನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಈ ಮಿಶ್ರ ಬೆಳೆಯನ್ನ ನಾವು ಕಡ್ಡಾಯವಾಗಿ ತಗೊಳ್ಳೋದೇ ಆದರೆ, ಅದರಲ್ಲಿ ಒಂದು ಬೆಳೆಯಾಗಿ ಅರಿಶಿನವನ್ನು ನಾವು ಪ್ರತಿ ಒಂದು ಹಂಗಾಮಿನಲ್ಲೂ ಇಟ್ಕೊಳ್ಳೋದೇ ಆದರೆ ಏನೆಲ್ಲ ಬದಲಾವಣೆಗಳು ಕೃಷಿ ಕ್ರಮದಲ್ಲಿ ಆಗ್ಬೇಕಾಗತ್ತೆ, ಗೊಬ್ಬರದ ನಿರ್ವಹಣೆಯಲ್ಲಿ ಏನ್ ಬದಲಾವಣೆ ಆಗ್ಬೇಕಾಗತ್ತೆ? ಸರ್, ಇವಾಗ ಎರಡು ಅಂದ್ರೆ ಅರಿಶಿನ ಕೂಡ ಗೆಡ್ಡೆ ಬೆಳೆಯೋಣ, ಮತ್ತೆ ಸಾಂಬಾರ್ ಈರುಳ್ಳಿ. ಈರುಳ್ಳಿ ಅಂದ್ರೆ ಸಾಮಾನ್ಯವಾಗಿ ಚಾಮರಾಜನಗರದಲ್ಲಿ ಬೆಳೆಯೋದು ಸಾಂಬಾರ್ ಈರುಳ್ಳಿ, ಸಣ್ಣ ಈರುಳ್ಳಿ ಗೆಡ್ಡೆ. ಮಾರ್ಚ್ ತಿಂಗಳಲ್ಲೇ ನಾವು ಸಾಂಬಾರ್ ಈರುಳ್ಳಿ ನಾಟಿ ಮಾಡಿದ್ರೆ ಏಪ್ರಿಲ್ ಕೊನೆ ವಾರ ಅಥವಾ ಮೇ ಮೊದಲನೇ ವಾರಕ್ಕೆ ಕಟಾವಿಗೆ ಬಂದ್ರು. ಸೊ ಈ ರೀತಿಯ ಒಂದು ಪದ್ಧತಿಯನ್ನ ಚಾಮರಾಜನಗರ ಜಿಲ್ಲೆಯಲ್ಲಿ ಪಾಲಿಸ್ಕೊಂಡು ಬಂದಿದ್ದಾರೆ. ಗೊಬ್ಬರದ ನಿರ್ವಹಣೆಗೆ ಬಂದ್ರೆ, ಪೋಷಕಾಂಶಗಳ ನಿರ್ವಹಣೆಗೆ ಬಂದ್ರೆ ಎರಡೂ ಬೆಳೆಗಳಿಗೆ ಪೊಟ್ಯಾಶ್ ಬಹಳ ಮುಖ್ಯ. ಇವನ್ ಈರುಳ್ಳಿಗೂ ಕೂಡ ಪೊಟ್ಯಾಶ್ ಅಂಶವನ್ನ ಚೆನ್ನಾಗಿ ಕೊಟ್ರೆ ನಮ್ಗೆ ಅದ್ರ ಬಣ್ಣ ಮತ್ತೆ ಗಾತ್ರ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾವೇನು ಅರಿಶಿನಕ್ಕೆ ಶಿಫಾರಸ್ ಮಾಡಿರ್ತೀವಿ, ನಾವು ಶಿಫಾರಸು ಮಾಡ್ತಾ ಇರೋದು 50 ಕೆಜಿ ರಂಜಕ, 60 ಕೆಜಿ ಸಾರಜನಕ ಮತ್ತೆ 2 ಕೆಜಿ ಪೊಟ್ಯಾಶ್ ಅಂತ ಹೇಳ್ತೀವಿ. ಅಂದ್ರೆ 50, 60, 100 ನಾವು ಅರಿಶಿನಕ್ಕೆ ಶಿಫಾರಸು ಮಾಡಿದೀವಿ. ಅದೇ ರೀತಿ ನಾವು ಈರುಳ್ಳಿಗೆ ಕೂಡ 50, 60 ಮತ್ತೆ 80 ಕೆಜಿ ಪೊಟ್ಯಾಶ್ ಅನ್ನ ನಾವು ಶಿಫಾರಸು ಮಾಡಿದೀವಿ. ಇದೆರಡನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಇವಾಗ ಅರಿಶಿನ ತುಂಬಾ ದಿವಸದ ಬೆಳೆ, ಅಂದ್ರೆ ಒಂದು 8 ತಿಂಗಳ ಬೆಳೆ ಆಗುತ್ತೆ. ಈರುಳ್ಳಿ 2-3-4 ತಿಂಗಳ ಒಳಗೆ ಅದು ಕಟಾವಿಗೆ ಬಂದ್ಬಿಡ್ಬೇಕು. ನೀವು ಏಪ್ರಿಲ್ ಮಾಡಿದ್ರೆ ಅದು 90 ದಿವಸ ಆಗುತ್ತೆ, ಮಾರ್ಚ್ಗೆ ಮಾಡಿದ್ರೆ 60 ದಿವಸಕ್ಕೆ ಕಟಾವಿಗೆ ಬರುತ್ತೆ. ಈಗ ನಾವು ಶಿಫಾರಸು ಮಾಡಿರುವಂತ ಗೊಬ್ಬರವನ್ನ ನೀವು 80 ದಿವಸದೊಳಗಡೆ ನಾವು ಈರುಳ್ಳಿ ಕೊಡ್ಬೇಕು. ಆ ರೀತಿ ಅದು ಕೂಡ ನಾವು ನೀವು ಬಿತ್ತನೆ ಮಾಡ್ಬೇಕಾದ್ರೆ ಸ್ಪ್ಲಿಟ್ ಡೋಸೇಜ್ ಅಂದ್ರೆ ವಿವಿಧ ಹಂತಗಳಲ್ಲಿ ನೀವು ಅದನ್ನ ಗೊಬ್ಬರವನ್ನ ಕೊಡಿ ಅಂತ ಹೇಳ್ತಾ ಇದ್ದೇವೆ. ಮತ್ತೆ ಈರುಳ್ಳಿ ಬೆಳೆಯೋದ್ರಿಂದ ಕೂಡ ಈ ಪ್ರಾರಂಭಿಕ ಹಂತದಲ್ಲಿ ಕಳೆ ನಿರ್ವಹಣೆಗೆ ಕೂಡ ಸುಲಭ ಆಗ್ತಾ ಇದೆ. ಈರುಳ್ಳಿ ಗಿಡ ಸಮಯದಲ್ಲಿ ಅರಿಶಿನಕ್ಕೆ ಒಂದು ಕಳೆ ನಿರ್ವಹಣೆಯನ್ನ ಮಾಡಿದ ರೀತಿ ನಾವು ಮಾಡ್ಕೋಬಹುದು. ಇದಲ್ಲದೆ ನಾವು ಅಂತರ ಬೆಳೆಯಾಗಿ ಮೆಣಸಿನಕಾಯಿನ ಕೂಡ ಬೆಳಿಬಹುದು, ಅಂದ್ರೆ ಅರಿಶಿನದ ಜೊತೆನೆ. ಆದ್ರೆ ಒಂದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಅಂತರವನ್ನ ಪ್ರತಿ ಒಂದು ಸಾಲಿನಲ್ಲಿ 6-7 ಅಡಿಗಳ ಒಂದು ಮೆಣಸಿನಕಾಯಿ ಸಸಿಯನ್ನ ನಾವು ಅಂತರ ಬೆಳೆಗೆ ಕೂಡ ನಾವು ಅದನ್ನ ಮಾಡ್ಕೋಬಹುದು. ಈ ರೀತಿಯಾದ ವಿಷಯಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಇನ್ನು ಈ ಒಂದು ಸಾವಯವ ಇಂಗಾಲದ ಅಂಶವನ್ನ ಮಣ್ಣಿನಲ್ಲಿ ಕಾಪಾಡೋ ದೃಷ್ಟಿಯಿಂದ ಸಾವಯವ ಕೃಷಿ ಪದ್ಧತಿಗಳಿಗೆ ಹೆಚ್ಚಿನ ಒಂದು ಒತ್ತನ್ನ ನಾವು ನೀಡ್ತಾ ಬಂದಿದ್ದೀವಿ. ಈ ಒಂದು ಸನ್ನಿವೇಶದಲ್ಲೂ ಸಹ ರಾಸಾಯನಿಕಗಳನ್ನ ಬಳಸದೆ ಅರಿಶಿನವನ್ನ ಬೆಳೆಯೋದು ಒಂದು ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರುತ್ತೆ ಅಥವಾ ಹಾಗೆ ಬೆಳಿಬೇಕು ಅಂದಾಗ ಏನೆಲ್ಲ ಒಂದು ವಿಷಯಗಳನ್ನ ಅವರು ಅರ್ಥಕೊಳ್ಬೇಕಾಗುತ್ತೆ? ಸಾವಯವ ಪದ್ಧತಿಯಲ್ಲಿ ನಾವು ಅರಿಶಿನವನ್ನ ಬೆಳಿಬೇಕು ಅಂತ ಹೇಳಿದಾಗ ಮೊದಲನೇದಾಗಿ ಬರುವಂತದ್ದು ಬೀಜೋಪಚಾರ. ಬೀಜೋಪಚಾರವನ್ನ ಕೂಡ ನಾವು ಸಾವಯವ ಪದ್ಧತಿಯಲ್ಲಿ ಮಾಡಬಹುದು. ಅದಕ್ಕೆ ಟ್ರೈಕೋಡರ್ಮಾ ಮತ್ತೆ ಸೂಡಾಮಾನಸ್ ಅನ್ನೋ ಜೈವಿಕ ಗೊಬ್ಬರಗಳು ಸಿಗುತ್ತೆ. 1 ಲೀಟರ್ಗೆ 10 ಗ್ರಾಂನಷ್ಟು ಟ್ರೈಕೋಡರ್ಮಾ ಮತ್ತೆ 10 ಗ್ರಾಂನಷ್ಟು ಸೂಡಾಮಾನಸ್ ನ ನಾವು ದ್ರಾವಣವನ್ನ ಮಾಡ್ಕೊಂಡು ಅದರಲ್ಲೂ ಕೂಡ 30 ನಿಮಿಷಗಳ ಕಾಲ ನೆನೆಸಿ ನಾವು ಅದನ್ನ ಬಿತ್ತನೆ ಮಾಡಬಹುದು. ಸಾವಯವೇ ನಾವು ಬೆಳಿತೀವಿ ಅನ್ನೋದಾದ್ರೆ 10 ಟನ್ ಬದಲು 20 ಟನ್ ಕೊಟ್ಟಿಗೆ ಗೊಬ್ಬರವನ್ನ ನಾವು ಕೊಡ್ಬೇಕಾಗುತ್ತೆ. ಮತ್ತೆ ಇದ್ರಲ್ಲಿ ನಾನು ಆಗ್ಲೇ ಹೇಳಿದಾಗ ಪೊಟ್ಯಾಶ್ ಅಂಶ ಬಹಳ ಮುಖ್ಯ. ಪೊಟ್ಯಾಶ್ ಅಂಶ ನಾವು ಒದಗಿಸ್ಲೇಬೇಕು. ಮೊನ್ನೆ ನಾನು ಒಬ್ಬ ರೈತ ಹತ್ರ ಮಾತಾಡ್ಬೇಕಾದ್ರೆ ಅವರು ನನಗೊಂದು ವಿಷಯವನ್ನ ತಿಳಿಸ್ಕೊಟ್ರು. ನನ್ಗೆ ಅವರಿಂದ ವಿಷಯ ಗೊತ್ತಾಯ್ತು. ಉತ್ರಾಣಿ ಅನ್ನೋ ಏನು ಕಳೆ ಗಿಡ ಇದೆ ಅದ್ರ ಅಧಿಕವಾದ ಒಂದು ಪೊಟ್ಯಾಶ್ ಅಂಶ ಇದೆ. ಸೊ ಅದನ್ನ ನಾವು ದ್ರಾವಣವನ್ನ ಮಾಡ್ಕೊಂಡು ನಾವು ಗಿಡಗಳಿಗೆ ಕೊಡೋದಾದ್ರೆ ಪೊಟ್ಯಾಶ್ ಅಂಶವನ್ನ ಪೂರೈಸಬಹುದು ಅಂತ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಇದ್ರು. ಇಲ್ಲಿ ಜೀವಾಮೃತವನ್ನ ನಾವು ಅಧಿಕವಾಗಿ ಬಳಸ್ಬಹುದು. ಮತ್ತೆ ವೇಸ್ಟ್ ಡಿಸ್ಪೋಸರ್ಸ್ ಏನಿದೆ ಅದನ್ನು ಕೂಡ ಬಳಸ್ಬಹುದು. ಜೀವಾಮೃತವನ್ನ ನಾವು ಡೈಲ್ಯೂಷನ್ ಮಾಡ್ಕೊಂಡು ಅಂದ್ರೆ 1:10 ಈ ರೀತಿ ದ್ರಾವಣವನ್ನ ಡೈಲ್ಯೂಷನ್ ಮಾಡ್ಕೊಂಡು ನಾವು 15 ದಿವಸಕ್ಕೊಮ್ಮೆ ಅಥವಾ 20 ದಿವಸಕ್ಕೊಮ್ಮೆ ಸರಿಯಾದ ಪ್ರಮಾಣದಲ್ಲಿ ಕೊಡ್ತಾ ಬರೋದೇ ಆದ್ರೆ ಅಧಿಕ ಇಳುವರಿಯನ್ನು ಕೂಡ ನಾವು ಪಡಿಬಹುದು. ನಾನಾಗ್ಲೇ ಹೇಳಿದೆ ನಿಮ್ಗೆ ಅರಿಶಿನ ಒಂಥರ ಗಟ್ಟಿ ಬೆಳೆ, ಸ್ವಲ್ಪ ಹಾರ್ಡಿ ಕ್ರಾಪ್ ಅಂತಾನೆ ಹೇಳ್ಬೋದು. ಯಾವುದೇ ಒಂದು ಸಿಚುಯೇಷನ್ ಗೆ ಅದು ಸ್ವಲ್ಪ ಹೊಂದ್ಕೊಡುತ್ತೆ. ಒಂದಂದ್ರೆ 3-4 ದಿವಸ ನೀರ್ ನಿಲ್ಬಾರ್ದಷ್ಟೇ. ಆ ರೀತಿಯಾಗಿ ನೋಡ್ಕೊಂಡ್ರೆ ಸುಲಭವಾಗಿ ನಾವು ಅಧಿಕ ಇಳುವರಿಯನ್ನ ನಾವು ಅರಿಶಿನದಲ್ಲಿ ಪಡಿಬಹುದು. ಸಾಮಾನ್ಯವಾಗಿ ನಾವು ಬಿತ್ತನೆ ನಾವು ಮಾಡಿರೋದ್ರಿಂದ ರೋಗ ಮತ್ತೆ ಕೀಟಬಾಧೆ ತುಂಬಾ ಕಡಿಮೆ. ಹಾಗಾಗಿ ನಮ್ಮ ಸ್ಪ್ರೇಸ್ ನಾವೇನ್ ಸಿಂಪಡಣೆ ಮಾಡ್ತಿದೀವಿ ಪೆಸ್ಟಿಸೈಡ್ಸ್ ಅದು ತುಂಬಾ ಕಡಿಮೆನೆ ಅಂತಾನೆ ಹೇಳ್ಬೋದು. ಮತ್ತೆ ನಾವು ನೀವು ಪೆಸ್ಟಿಸೈಡ್ ಎಸ್ಟಿಪ್ಟ್ ನಾವು ಬೆಳೆದಿರುವಂತಹ ಅರಿಶಿನ ನಾವು ತಗೊಂಡೋಗಿ ಕೊಟ್ರೆ ಸಾಮಾನ್ಯವಾಗಿ ಅವರು ನೋಡೋದು ಆರ್ಸೆನಿಕ್, ಲೆಡ್, ಮತ್ತೆ ಕ್ರೋಮೈಟ್, ಮತ್ತೆ ಅಫ್ಲಾಟಾಕ್ಸಿನ್, ಈ 4 ಅಂಶಗಳನ್ನ ಪರೀಕ್ಷೆ ಮಾಡ್ತಾರೆ. ಸೊ ಈ 4 ಅಂಶಗಳು ಸಾಮಾನ್ಯವಾಗಿ ನೀವು ನಾವು ಹೇಳ್ತಾ ಇರುವಂತ ಪದ್ಧತಿಯಲ್ಲಿ ಬೆಳೆದ್ರೆ ನೀವು 4 ಅಂಶಗಳು ನಿಮ್ಗೆ ಆಲ್ಮೋಸ್ಟ್ 0 ಬರುತ್ತೆ. ಸೊ ಈ ರೀತಿಯಾಗಿ ಇರೋದ್ರಿಂದ ನಾವು ಸಾವಯವ ಅಂಶದಲ್ಲಿ ಕೂಡ ಬೆಳಿಬಹುದು. ಆದ್ರೆ ಪೊಟ್ಯಾಶ್ ಅಂಶದಲ್ಲಿ ನಾವು ಯಾವ್ದೇ ರೀತಿಯಾದ ಕಾಂಪ್ರಮೈಸ್ ಮಾಡ್ಕೊಳಕ್ ಆಗಲ್ಲ. ನೀವು ಸರಿಯಾದ ಪ್ರಮಾಣದಲ್ಲಿ ಪೊಟ್ಯಾಶ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಸಗಣಿ ಗೊಬ್ಬರ ಹಾಕಿದ್ರು ಕೂಡ ನಮ್ಗೆ ಇಳುವರಿಯಲ್ಲಿ ಅದು ಕಡಿಮೆ ಬರೋ ಸಾಧ್ಯತೆ ಇರುತ್ತೆ. ಈಗ ನಿಮ್ಮ ಅನುಭವದಲ್ಲಿ ಈ ರೀತಿ ಸಾವಯವ ಕೃಷಿ ಪದ್ಧತಿಯನ್ನೇ ಸಂಪೂರ್ಣವಾಗಿ ಚಾಚು ತಪ್ಪದ ಹಾಗೆ ಅನುಸರಿಸಿ ಬೆಳೆದಂತ ಒಬ್ಬರು ಬೆಳೆಗಾರರು ಎಷ್ಟು ಇಳುವರಿಯನ್ನ ಪಡೆದಿದ್ದಾರೆ? ಸಾಮಾನ್ಯ ಸರ್ ಈ ವರ್ಷದ ಹೇಳ್ತಾ ಇದ್ದೀನಿ 2020-21 ಇದರಲ್ಲಿ ಪೀತಾಪರ್ ವೆರೈಟಿ ಏನು ಬೆಳಗಾಮಲ್ಲಿ ಬೆಳೆದಿದ್ದಾರೆ ಆ ರೈತರ ಅನುಭವ ಹೇಳೋದು ಅವರು ಸಂಪೂರ್ಣವಾಗಿ ನಾವು ಸಾವಯವ ಅಂಶದಲ್ಲೇ ಬೆಳೆದಿರೋದ್ರಿಂದ ನಮಗೆ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಅದೇ ನಾವು ರಾಸಾಯನಿಕ ಗೊಬ್ಬರ ಕೊಟ್ಟಿದ್ರೆ ಇನ್ನೂ ಬಹಳ ಚೆನ್ನಾಗಿ ಇಳುವರಿ ಬರ್ತಾ ಇತ್ತು ಅನ್ನೋದು ಕೂಡ ಅವರ ಅಭಿಪ್ರಾಯ ಆಯ್ತು. ಅವರು ಸುಮಾರು 1 ಎಕರೆಗೆ ಹಸಿ ಅರಿಶಿನ 15 ಟನ್ ಬೆಳೆದಿದ್ದಾರೆ. 15 ಟನ್ ಬೆಳೆದಿದ್ದಾರೆ. ಅದು ಬೆಳೆದಿರುವಂತ ಅಷ್ಟು ಅರಿಶಿನವನ್ನ ಅವರು ಬಿತ್ತನೆ ಗೆಡ್ಡೆಯಾಗಿ ಮಾರಾಟ ಮಾಡಿದ್ದಾರೆ, ಸಂಸ್ಕರಣೆ ಮಾಡಿ. ಸೊ ಹಾಗಾಗಿ ನನ್ನ ಅನುಭವದ ಪ್ರಕಾರ ನೀವು ಸಾವಿರ ಅಂಶದಲ್ಲೇ ಮಾಡಿದ್ರೆ ಒಂದು 12-15 ಟನ್ ಅಷ್ಟು ಹಸಿ ಗೆಡ್ಡೆ ಸಂಸ್ಕರಿಸಿ ನಿಮ್ಗೆ 30-32 ಕ್ವಿಂಟಾಲ್ ಸಂಸ್ಕರಿಸಿದ ಗೆಡ್ಡೆನ ನಾವು ಪಡಿಬಹುದು. ಅದೇ ಒಟ್ಟಿನಲ್ಲಿ ಲಾಭದಾಯಕವಾಗಿ ಅರಿಶಿನ ಬೆಳೆಯಲ್ಲಿ ನಾವು ಯಶಸ್ಸನ್ನ ಕಾಣಬೇಕಾದ್ರೆ ಏನೆಲ್ಲ ಕೃಷಿ ಕ್ರಮಗಳಿದೆ ಇದನ್ನ ಅರ್ಥಕೊಂಡು ಮಾಡಬೇಕು? ಚಾಚು ತಪ್ಪದ ಹಾಗೆ ಸಮಯಕ್ಕೆ ಸರಿಯಾಗಿ ತಳಿಗಳ ಆಯ್ಕೆ ಆಗ್ಬೋದು, ಸಸಿ ಮಡಿಯಲ್ಲಿ ಅದರ ಸಂರಕ್ಷಣೆ ಆಗ್ಬೋದು, ಗೊಬ್ಬರದ ನಿರ್ವಹಣೆ ಆಗ್ಬೋದು, ಹಾಗೇನೆ ಕಟಾವಿನ ಹಂತದಲ್ಲಿ ಯಾವ ರೀತಿ ಪೋಷಕಾಂಶಗಳ ನಿರ್ವಹಣೆ ಆಗಬೇಕು, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಖಂಡಿತ ನೀವು ನೀಡಿರುವಂಥ ಮಾಹಿತಿ ಈ ಬೆಳೆಯನ್ನ ಬೆಳಿಬೇಕು ಅಂತಿರೋರಿಗೆ ಇನ್ನಷ್ಟು ಖುಷಿಯಿಂದ ಸಂಭ್ರಮದಿಂದ ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋ ಹಾಗೆ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟೆಲ್ಲ ಆದ್ಮೇಲೂ ಕೆಲವೊಂದು ಪ್ರಶ್ನೆಗಳು ಉಳಿದೇ ಇರುತ್ತವೆ, ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಡಾಕ್ಟರ್ ಪಲ್ಲವಿ ಅವರೇ 3 ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಸರ್, ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಷಯನ ಹಂಚ್ಕೊಳ್ಬೇಕು. ಸರ್, ಈಗ ಕೆಲವರು ರೈತರಿಗೆ ಅನುಮಾನಗಳೇನು ಅಂತ ಹೇಳಿದ್ರೆ ನಾನು 6 ಬೆಳೆನ ನಾನು ಬೆಳೆದ್ರೆ ಇವಾಗ ನಾನು ಏಪ್ರಿಲ್ ಅಥವಾ ಮೇಗೆ ನಾನು ಬಿತ್ತನೆ ಮಾಡಿದ್ರೆ ಮೇ, ಜೂನ್, ಅಕ್ಟೋಬರ್, ನವೆಂಬರ್ ಗೆಲ್ಲ ಕಟಾವಿಗೆ ಬಂದ್ಬಿಡ್ತು. ಅವಾಗ ಬಿಸಿಲಿರೋದಿಲ್ಲ, ಬೇಸಕ್ ಸಮಸ್ಯೆ, ಈ ರೀತಿಯಾದ ಹಲವಾರು ಸಮಸ್ಯೆಗಳು ಅಥವಾ ಪ್ರಶ್ನೆಗಳು ರೈತರಿಗೆ ಮೂಡುತ್ತೆ. ಹಂಗಾದ್ರೆ ನಾನು ನವೆಂಬರ್ಗೆ ಕಟಾವಿಗೆ ಬಂದಿರೋ ಬೆಳೆನ ನಾನು ಜನವರಿವರೆಗೂ ಭೂಮಿಯಲ್ಲಿ ಇಟ್ಟು ಬಿಸಿಲು ಬರೋದು ಕಾಯ್ದು ನಂತರ ಅದನ್ನು ಬೇಯಿಸ್ಬೇಕಾ ಅಥವಾ ಅದಕ್ಕೆ ಬೇರೆ ಪರ್ಯಾಯ ಮಾಡ್ಬೇಕಾ ಅನ್ನೋರಿಗೆ ಒಂದು ಹೊಸ ಇವಾಗ ಬಂದಿದೆ. ನಾವಿವಾಗ ಅರಿಶಿನವನ್ನ ಬೇಯಿಸುವಂತ ಅವಶ್ಯಕತೆ ಇಲ್ಲ, ಹಸಿ ಅರಿಶಿನವನ್ನೇ ಸ್ಲೈಸ್ ಮಾಡಿ ಅಂದ್ರೆ ಸಣ್ಣದಾಗಿ ಕತ್ತರಿಸಿ ಅದನ್ನ ಒಣಗಿಸಿ ಅದನ್ನ ನಾವು ಶಶೀಕರಣ ಮಾಡಿಸ್ಕೋಬಹುದು. ಈ ರೀತಿಯಾದ ಒಂದು ಪದ್ಧತಿಯಲ್ಲಿ ಕರ್ಕಿಮಿನ ಮೇಲೆ ಒಂದು ಪೂರಕವಾದ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ನಾವ್ ಯಾವಾಗ ಬೇಯಿಸ್ತೀವಿ ಬಿಸಿಲಿಗೆ ಒಣಗಿಸ್ತೀವಿ ಅವಾಗ ಕರ್ಕಿಮಿನ ಅಂಶದಲ್ಲಿ ಸುಮಾರು ನಮ್ಗೆ 1% ಅಷ್ಟು ಕಡಿಮೆ ಆಗೋಗುತ್ತೆ. ಅಂದ್ರೆ ನೀವು ಕಟಾವು ಮಾಡಿದಾಗ ನಮ್ಮ ನಾವು ಬೆಳೆದಿರುವಂತ ಅರಿಶಿನದಲ್ಲಿ 2.5% ಕರ್ಕಿಮಿನ್ ಇದ್ರೆ ನೀವು ಬೇಯಿಸಿ ಒಣಗಿಸಿದ ನಂತರ ಕರ್ಕಿಮಿನ್ ಅಂಶ 1.5% ಬಂದ್ಬಿಟ್ಟಿದೆ. ಅಂದ್ರಲ್ಲಿ ನಮ್ಗೆ ಕರ್ಕಿಮಿನ್ ಪರ್ಸೆಂಟೇಜ್ ಲಾಸ್ ಆಗ್ತಾ ಇದೆ. ಆದ್ರೆ ಈ ಪದ್ಧತಿಯಲ್ಲಿ ಲಾಸ್ ಆಗೋದಿಲ್ಲ, ನಾವು ಎಷ್ಟು ಕರ್ಕಿಮಿನ್ ಅಂಶ ಬೆಳೆದಿರ್ತೀವೋ ಅಷ್ಟೇ ಕರ್ಕಿಮಿನ್ ಅಂಶ ಕೊನೆವರೆಗೂ ಉಳ್ಕೊಳುತ್ತೆ. ಈ ಬೇಯಿಸಿ ಒಣಗಿಸಿರೋ ಅರಿಶಿನ ನಾವು ತುಂಬಾ ದಿವಸಗಳ ಕಾಲ ಶೇಖರಣೆ ಮಾಡಿಟ್ಕೊಳಕ್ ಆಗಲ್ಲ. ಶೇಖರಣೆ ಮಾಡಿದಾಗ ಏನಾಗುತ್ತೆ, ನಮ್ಗೆ ಕುಟ್ಟಿಡುತ್ತೆ ಅಂತ ಹೇಳ್ತೀವಿ ಅಂತ ಹುಳಗಳು ಕೂತು ಮಾಡಿ ಅದನ್ನ ಪುಡಿ ಮಾಡಕ್ಕೆ ಶುರು ಮಾಡುತ್ತೆ. ಆದ್ರೆ ನೂತನ ಪದ್ಧತಿಯಲ್ಲಿ ನಾವು ಕತ್ತರಿಸಿ ಒಣಗಿಸಿರೋದ್ರಿಂದ ಇದನ್ನ ನೀವು 2 ದಿನ ಇಟ್ಟರೆ ಇದಕ್ಕೆ ಯಾವುದೇ ರೀತಿಯಾದಂತ ಕೀಟ ಬಾಧೆ ಶೇಖರಣಾ ಹಂತದಲ್ಲಿ ಬರುವಂತ ಕೀಟಗಳು ಇದಕ್ಕೆ ಬಂದಿ ಇದು ಸಂಶೋಧನೆಗೆ ಬಂದಿದೆ, ಸಂಶೋಧನೆಯಲ್ಲಿ ಪೂರ್ಣವಾಗಿದೆ ಅಪ್ರೂವ್ ಆಗಿದೆ. ಹಾಗಾಗಿ ನಾವು ಮಾಡ್ಕೋಬಹುದು. ಮತ್ತೆ ಇದು ಫ್ಲೇಕ್ಸ್ ಅಂತ ಕರಿಬಹುದು, ಒಣಗಿದ ಮೇಲೆ ಇದನ್ನ ಚಿಪ್ಪುಗಳು ಒಣಗಿರುವಂತ ಚಿಪ್ಪುಗಳು ಅಥವಾ ಚಿಪ್ಪರ ಇರುತ್ತೆ. ಇದನ್ನ ನಾವು ಆಗಿ ನೀವು ಮಿಕ್ಸಿಯಲ್ಲೇ ಪುಡಿ ಮಾಡ್ಕೋಬಹುದು, ಸುಲಭವಾಗಿ ಪುಡಿ ಮಾಡಬಹುದು. ಇದಕ್ಕೆ ಅದಿಯ ಪುಡಿ ಮಾಡೋದಕ್ಕೆ ತುಂಬಾ ಎನರ್ಜಿಯನ್ನು ಖರ್ಚಾಗೋದಿಲ್ಲ, ಆರಾಮಾಗಿ ನಾವು ಇದನ್ನ ಶೇಖರಣೆ ಮಾಡ್ಕೋಬಹುದು ಮತ್ತೆ ಪುಡಿನೂ ಮಾಡ್ಕೋಬಹುದು. ಇವಾಗ ಒಂದು ಅಪಮಾನ ಬರುತ್ತೆ ಅಂತ ಯಾರು ಕೊಂಡ್ಕೊಳ್ತಾರೆ ಇದನ್ನ, ಇವಾಗ ನೀವೇನಾದ್ರು ಫ್ಲೇಕ್ಸ್ ತಗೊಂಡು ಮಾರ್ಕೆಟಿಂಗ್ ಹೋದ್ರೆ ಯಾರು ಕೊಂಡ್ಕೊಳಲ್ಲ. ಯಾಕೆಂದ್ರೆ ರೈತ ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಇನ್ನು ಸುಮಾರು ಪದ್ಧತಿ ಬಂದಿದೆ ಈ ರೀತಿ ಮಾಡಿದ್ರೆ ಅಧಿಕ ಕರ್ಕಿಮಿನ್ ಅಂಶ ಕಲರ್ ಮತ್ತೆ ಅದ್ರ ಫ್ಲೇವರ್ ಏನಿರುತ್ತೆ ಅದು ಅಧಿಕವಾಗಿರುತ್ತೆ ಅನ್ನೋದು ಸುಮಾರು ಜನ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಿಮ್ಗೆ ಬೇಡಿಕೆ ಇಲ್ಲ. ಬಟ್ ಈ ವರ್ಷ ಸುಮಾರು ಜನ ರೈತರು ಫ್ಲೇಕ್ಸ್ ಅನ್ನ ಮಾಡಿಟ್ಕೊಂಡಿದ್ದಾರೆ, ಅವ್ರಿಗೆ ಕಠಿಣವಾಗಿ ನಾವೇನೆ ಒಂದು ಮಾರುಕಟ್ಟೆಯನ್ನು ಅವ್ರಿಗೆ ಒದಗಿಸ್ತಾ ಇದ್ದೇವೆ. ರೈತರು ನೀವೇ ಒಂದು ಸಂಘ ಮಾಡ್ಕೊಂಡು ನೀವು ಬೆಳೆದಿರುವಂತ ಅರಿಶಿನವನ್ನ ನೀವೇ ಪುಡಿ ಮಾಡಿ ಒಂದು ಬ್ರ್ಯಾಂಡ್ ಮಾಡಿ ಅದನ್ನ ಸುಲಭವಾಗಿ ನೀವು ಮಾರಾಟ ಮಾಡುವಂತ ಅವಕಾಶಗಳು ಸಾಕಷ್ಟಿದಾವೆ. ಈ ಪದ್ಧತಿಗಳಿಗೆ ಅಂದ್ರೆ 1 ಕಿಲೋಗೆ 1 ಉತ್ಪನ್ನ ಅನ್ನೋ ಒಂದು ಸ್ಕೀಮ್ ಅನ್ನ ತಂದಿದ್ದಾರೆ ಆತ್ಮ ನಿರ್ಭರ್ ಯೋಜನೆಯಲ್ಲಿ. ಈ ಯೋಜನೆಯಲ್ಲಿ ನೀವು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಸಬ್ಸಿಡೀಸ್ ಕೊಡ್ತಾ ಇದಾರೆ. ಕೆಪೆಕ್ ಅಂತ ಏನು ಕರ್ನಾಟಕ ಅಗ್ರೋ ಪ್ರಾಡಕ್ಟ್ ಅಂಡ್ ಪ್ರೊಸೆಸಿಂಗ್ ಕಂಪ್ನಿ ಏನಿದೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇದೆ ಅದು. ಸೊ ಅಲ್ಲೋಗಿ ನೀವು ಕೇಳಿ ನಿಮ್ಮ ಜಿಲ್ಲೆಯ JDA ಆಫೀಸ್ ಜಂಟಿ ಕೃಷಿ ನಿರ್ದೇಶಕ ನಿರ್ದೇಶನಾಲಯದಲ್ಲಿ ಇದಕ್ಕೆ ಒಬ್ರು ನೋಡಲ್ ಆಫೀಸರ್ ಇದ್ದಾರೆ, ಅವರನ್ನು ಸಂಪರ್ಕ ಮಾಡಿ ಒಂದು ಪ್ಲಾಂಟ್ ಅನ್ನು ನೀವೇ ಮಾಡ್ಕೋಬಹುದು. ಅಂದ್ರೆ ಅರಿಶಿನ ಒಣಗಿಸಿ ಕತ್ತರಿಸಿ ಒಣಗಿಸಿ ಪುಡಿ ಮಾಡಿ ಪ್ಯಾಕೆಟ್ ಮಾಡುವಂತ ಏನು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ಬೇಕು ಅದಕ್ಕೆ ಒಂದು ಹಣ ಸಹಾಯವನ್ನ ಕೂಡ ಸಬ್ಸಿಡೀಸ್ ಅನ್ನ ಕೂಡ ಕೊಡ್ತಾ ಇದಾರೆ. ದಯವಿಟ್ಟು ಇದನ್ನ ನೀವು ಉಪಯೋಗಿಸ್. ಮತ್ತೆ ಚಾಮರಾಜನಗರ ಜಿಲ್ಲೆ APMC ನಲ್ಲಿ ಕರ್ಕಿಮಿನ್ ಪರೀಕ್ಷೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದಾರೆ, ಅದನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು. ಮತ್ತೆ ಚಾಮರಾಜನಗರ ಜಿಲ್ಲೆಯ ನಾಗವಳ್ಳಿ ಅಂದ್ರೆ ಕೇಕುಡಿ ಹತ್ರ ಇರುವಂತ ನಾಗವಳ್ಳಿ ಜಿಲ್ಲೆಯಲ್ಲಿ ನಾಸಿರ್ ಅಹಮದ್ ಅನ್ನೋ ಒಬ್ಬ ರೈತರು ಹಸಿಗೆಡ್ಡೆನ್ನೇ ಸಂಸ್ಕರಿಸಿ ಫ್ಲೇಕ್ ಮಾಡುವಂತಹ ಒಂದು ಸಂಸ್ಕರಣ ಘಟಕವನ್ನ ಸ್ಥಾಪನೆ ಮಾಡ್ತಾರೆ. January 20-22 ಆ ಪ್ರಸೆಂಟ್ ಓಪನ್ ಆಗ್ತಾ ಇದೆ. ಸೊ ಹಾಗಾಗಿ ನಗರದಲ್ಲಿ ಬೆಳೆದ್ರು ಬೇಯಿಸ್ತೆ ಹಸಿ ಅರಿಸ್ತಾರೆ, ನೀವ್ ಯಾವಾಗ ಕಟಾವಾಗುತ್ತೆ ಅವಾಗ ತಗೊಂಡೋಗಿ ನೀವು ನಾಸಿರ್ ಅಹಮದ್ ನಾಗವಳ್ಳಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹಸಿ ಅರಿಶಿನ ಕೊಂಡ್ಕೊಳ್ತಾ ಇದಾರೆ. ಅವರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಕರ್ಕಿಮಿನ ಅಂಶದ ಮೇಲೆ ಅವರು ಬೆಲೆನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಅಧಿಕ ಕರ್ಕಿಮಿನ ಅಂಶ ಇದ್ರೆ ನಿಮ್ಗೆ ಹೆಚ್ಚು ದುಡ್ಡು ಸಿಗತ್ತೆ, ಹೆಚ್ಚು ಲಾಭ ಬರುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ ಬೇಯಿಸಂಗಿಲ್ಲ ಒಣಗಿಸಂಗಿಲ್ಲ, ಇಲ್ಲೇ ನಿಮ್ಗೆ ಅಧಿಕವಾದ ಖರ್ಚು. ನೀವು 1 ಲಕ್ಷ ರೂಪಾಯಿ ಉತ್ಪಾದನೆಗೆ 40% ಖರ್ಚು ನಿಮ್ಗೆ ಕಟಾವಿಗೆ ಮತ್ತೆ ಬೇಯಿಸಿ ಒಣಗಿಸೋದಕ್ಕೆ ಖರ್ಚಾಗ್ತದೆ. ಸೊ ಆ ದುಡ್ಡನ್ನ ನಾವಿಲ್ಲಿ ಹುಡುಕ್ಬೋದು. ಸೊ ನಾವು ಅದನ್ನ ಕಡಿಮೆ ಮಾಡ್ಕೊಂಡಾಗ ನಮ್ಗೆ ಆರಾಮವಾಗಿ ಸುಲಭವಾಗಿ ನಮ್ಗೆ ಅಧಿಕ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೆ ಇವಾಗ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಇವಾಗ ಮೈಸೂರಿನಲ್ಲಿ ನಾವು 1 ಕಡೆಯ ಸಸಿಗಳನ್ನ ಕೊಟ್ಟ ಇದ್ದೇವೆ. ಈ ವರ್ಷ ನಾವು 4 ತಳಿಗಳ ಸಸಿಗಳನ್ನ ಮಾಡಿದ್ದೀವಿ, ಪ್ರತಿಭಾ ಪ್ರಗತಿ, ರಾಜೇಂದ್ರ ಸುನಿಯ ಮತ್ತೆ ಸೀತಾಂಬರ, ಇದ್ರಲ್ಲಿ ಬೆಲೆ ವ್ಯತ್ಯಾಸ ಇದೆ. ಪ್ರತಿಭಾ ಮತ್ತು ಪ್ರಗತಿಗೆ ಒಂದು ಸಸಿಗೆ 90 ಪೈಸಾ, ನಂತರ ರಾಜೇಂದ್ರ ಸೋನಿಯ ಸಸಿಗೆ 1 ರೂಪಾಯಿ 20 ಪೈಸಾ, ಪೀತಾಂಬರ ತಳಿಗೆ ಒಂದು ಸಸಿಗೆ 2 ರೂಪಾಯಿ. ಈ ರೀತಿ ನಾವು ಬೆಲೆಯನ್ನ ನಿಗದಿಪಡಿಸಿದ್ದೇವೆ. ಆಸಕ್ತ ಬಂದು ಕೊಂಡುಕೊಂಡು ನಾಟಿಯನ್ನ ಮಾಡಬಹುದು. ಈಗ ನಿಮ್ಮ ದೂರವಾಣಿ ಸಂಖ್ಯೆ? ನನ್ನ ದೂರವಾಣಿ ಸಂಖ್ಯೆ 7336561000. ಮತ್ತೊಮ್ಮೆ ಹೇಳ್ತೀನಿ, 7336861000. ಬಹಳ ಸಂತೋಷ ಡಾಕ್ಟರ್ ಎಚ್ ಎಂ ಪಲ್ಲವಿ ಅವರೇ. ಇಷ್ಟೊತ್ತು ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಅರಿಶಿನ ಬೆಳೆಯಲ್ಲಿ ಮಾಡಿರುವಂತಹ ಸಾಕಷ್ಟು ಪ್ರಯೋಗಗಳು, ಸಂಶೋಧನೆಗಳು, ಅದರಿಂದ ಹೇಗೆ ಬೆಳೆಗಾರರಿಗೆ ಲಾಭ ಆಗ್ತಾ ಇದೆ, ಈಗಲೂ ಸಹ ನೀವು ಗುಣಮಟ್ಟದ ಸಸಿಯ ಲಭ್ಯತೆ ಬಗ್ಗೆ ಮಾಹಿತಿ ನೀಡಿದ್ದೀರಿ, ತಂತ್ರಜ್ಞಾನದ ಒಂದು ಮಾಹಿತಿಯನ್ನು ನೀಡಿದ್ದೀರಿ. ಖಂಡಿತ ಬೆಳೆ ಕ್ಷೇತ್ರ ಹೆಚ್ಚಾಗಲಿ, ಲಾಭದಾಯಕವಾಗಿ ಈ ಬೆಳೆಯನ್ನು ಬೆಳೆಯುವಂತಾಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಕೊನೆಯಲ್ಲಿ ನೀವು ತಿಳಿಸಿದಂತಹ ಒಂದು ವಿಚಾರ, ಖರ್ಚನ್ನು ಕಡಿಮೆ ಮಾಡುವಂತಹ ಮೌಲ್ಯವರ್ಧನ ವಿಧಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ, ಇವು ಯಶಸ್ವಿನೂ ಆಗಿದೆ. ಬೆಳೆಗಾರರು ಇವುಗಳ ಒಂದು ಬಗ್ಗೆನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಪ್ರಯತ್ನ ಮಾಡಲಿ ಅಂತ ಆಶಿಸಿ ನಮ್ಮ ಮಾತುಕತೆಯನ್ನು ಮುಗಿಸೋಣ. ನಮಸ್ಕಾರ. ಧನ್ಯವಾದಗಳು. ಅರಿಶಿನ ಬೆಳೆಯಲ್ಲಿ ಲಾಭದಾಯಕ ಕೃಷಿ ಕ್ರಮಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಎಚ್ ಎಂ ಪಲ್ಲವಿ ಅವರೊಂದಿಗಿನ ಸಂದರ್ಶನದ ಎರಡನೆಯ ಭಾಗವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಅಜೋಲಾ ಗೊಬ್ಬರದ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನವಿದೆ. ಆರೋಗ್ಯಕರ ದೇಶ ನಿರ್ಮಾಣ ಸರ್ಕಾರದ ಗುರಿ. ಸದೃಢ ಭಾರತ ನಿರ್ಮಾಣ ಮಾಡಲು ನೀವು ಸರ್ಕಾರದ ಜೊತೆ ಕೈಜೋಡಿಸಲು ಬಯಸುತ್ತೀರಾ? ನಿಮಗಿದೋ ಸರ್ಕಾರದ ಕರೆ. ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ, ನಿಮ್ಮ ಕುಟುಂಬ, ಸ್ನೇಹಿತರು, ಸಮುದಾಯವನ್ನು ಪಾಲಿಸಲು ಉತ್ತೇಜಿಸಿ. ಕೋವಿಡ್-19 ಲಸಿಕೆ ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್-19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ, ಪ್ರವಾಹ ಬರಲಿ, ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ. ಸಾಧಾರಾ ಪರಮ ಪವಿತ್ರನೆ ಪಾಸಂಕು ಸಾಧಾರಾ ಪರಮ ಪವಿತ್ರನೆ ಮೋಸಕವಾದನಾನೆ ಮುನಿ ಜನವೇನು ತನೆ ಮೋಸಕವಾದನ ಮುನಿ ಜನವೇನು ತನೆ ಗಜವದನ ಬೇಡುವೆ ಗೌರೇ ತನೆಯ ತ್ರಿದಗ ವಂದಿತನೆ ಸುಗಂಧರ ಪೊರವನೆ ಗಜವದ ಮೋಜದಿ ನಿಮ್ಮೆಯ ಪಾದವ ತೋರೆ ಮೋಜದಿ ನಿಮ್ಮೆಯ ಪಾದವ ತೋರೆ ಸಾಧು ಬಂದಿತಾನೆ ಆಧಾರದಿಂದಲೇ ಸಾಧು ಬಂದಿತಾನೆ ಆಧಾರದಿಂದಲೇ ಸರಸ ಜನಾ ಬಡವರ ಮನಗ ಜ್ಯೋತಿ, ಬಲಗಾರ ಮನಗ ಜ್ಯೋತಿ ಗುರುದೇವಾ. ಅರಸುಗಳ ಮನಗ ಜ್ಯೋತಿ, ಗುರುಸುಗಳ ಮನಗ ಜ್ಯೋತಿ, ಗುರುಕಾರರ ಮನೆ ಜ್ಯೋತಿ, ಸತ್ತೋರ ಮನವಳ ಜ್ಯೋತಿ, ಎತ್ತೋರ ಮನವಳ ಜ್ಯೋತಿ, ಕುಳಿಯರ ಗಣ್ಯ ಜಾತಿ ಒಳಗೆ ತುಡುಪನ ಜ್ಯೋತಿ ದರಗ ದೊಡ್ಡಯ್ಯ. ತುಂಬದ ಬುಧವಾರ ಸತ್ತುವಂತರ ಮೃಗಿಯೊಳಗೆ ಎತ್ತುವೆ ಸುಂದಿ ತುಪ್ಪು ಹೊತ್ತಾಗಿ ನಿನ್ನ ಪಾದಕರವಾಗಿ ದರ ದೊಡ್ಡಪ್ಪ ನಿನ್ನ ಕಳೆ ಉಂಟಾಗದಪ್ಪ. ಒಲ್ಲ ಹುತ್ತದ ಒಡೆಯಾವಪ್ಪ ಕಾಡಗಟ್ಟಿಗ ಮನ್ನಾವಪ್ಪ ಸೀತೆಯ ಸ್ವಾಮಿ ಬನ್ನಿ ಕಂಡಾಯ್ದ ಒಡೆಯ ಲಿಂಗಯ್ಯ ನೀವೆ ಬನ್ನಿ ಕಂಡಾಯಾವತ್ತು ಗಂಡು ತಂಬೂರ ಎದ್ದು ಕಂಡ ಕಾವಿ ಜೋಳಿಗೆ ತಂದೆ ಕೆಂಕಳಗ ಕಂಡ ಮುದ್ದಮ್ಮನ ಮನಗ ನನ್ನ ದೊಡ್ಡವರೇ ದೇವಾದರಂತ ಸೀತೆಯ ಸ್ವಾಮಿ ಬನ್ನಿ ಮುದ್ದಮ್ಮನ ಮನಗ ನಮ್ಮಪ್ಪ ಪಾರಂಜ್ಯೋತಿ ದೊಡ್ಡವರೇ ಹೊರಟವರ ಮುದ್ದಮ್ಮ ನಾ ಮನೆಯ ತಂದ ದುರ್ರು ದುರ್ರು ನೋಡುತ್ತಾರ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಬರಬರ ವಸ್ತು ಪಾವನ ಮೂರ್ತಿ ಪರಂಜ್ಯೋತಿ ದರಗ ದೊಡ್ಡವರು ಮುದ್ದಮ್ಮನ ಮನ ಅಬಾಕಲು ಗುರುಟಿದ್ದಾರ ಆ ಮುದ್ದಮ್ಮನ ಮನ ದುರ್ಗುಟ್ಟಿಗಳು ನೋಡಿದ್ದಾರೆ ಬ್ರಹ್ಮಚಾರಿ ಮಡವಿ ಶರಣ ಮುದ್ದಮ್ಮನವರು ಕಾಮಜೇನ ಕಟ್ಟುಗಂಡು ಕರುವನ್ನೇ ಬಿಡುಗಂಡು ಮುದ್ದಿ ಮುಂದನ್ನೇ ಹಾಕೊಂಡು ಉತ್ತರ ಪಡ ತೀರ ಮಣ್ಣ ಇತ್ತಂತೇಳಿ ಚಿನ್ನ ತಮಟದ ಮ್ಯಾಲ ಕೂತುಗಣ ಮುದ್ದಮ್ಮ ಎಳೆಯ ಕೆಂಬ ಚಾರಿಗ ಒಳ ಕಾಮಜೇನ ಕರದಳಂತ ಸಿದಯ್ಯ ಮಾರಳ್ಳಿ ಒಳಗ ಲಿಂಗಯ್ಯ ನೀವೇ ಬನ್ನಿ ಎಳೆಯ ಕೆಂಬ ಚಾರಗ ಒಳ ಕಾಮಜೇನ ಕರವಾಗ ಅಪ್ಪ ಪಾರಂಜ್ಯೋತಿ ಮುದ್ದಮಾನ ದುಡುವ ಸ್ವಲ್ಪ ನೋಡಬೇಕು ಅಂದದಂತ ಸಿದಯ್ಯ ಸ್ವಾಮಿ ಬನ್ನಿ ಕಂಡೈರ ಒಡೆಯ ಲಿಂಗಯ್ಯ ಯಾವಾಗ ಮುದ್ದಮ್ಮನ ದುಡ ನೋಡಬೇಕು ಅಂತ ಪಂಚಾಳ ಪರಂಜ್ಯೋತಿ ದರ ದೊಡ್ಡವರು ಹೌದು ಅರವನ ಗುರು ಭಿಕ್ಷಾ ಗುರು ಪಡೆದ ಭಿಕ್ಷಾ ಸಡಗರ ಸಂಗಣ ಭಿಕ್ಷಾ ಆದಿ ಹಲವಾರು ಭಿಕ್ಷಾ ಜ್ಯೋತಿಲಿಂಗ ಭಿಕ್ಷಾ ದರ ತಂದೊರ ಭಿಕ್ಷಾ ನನ್ನ ದರಗ ದೊಡ್ಡರ ಭಿಕ್ಷಾ ಮೂಳೆ ಭಿಕ್ಷಾ ನನ್ನ ಮುಕ್ಕಳ ಭಿಕ್ಷಾ ಉತ್ತರ ದೇಶದ ಭಿಕ್ಷಾ ಮುದ್ದಮ್ಮನ ಮನ ಒಳಗ ಮುದುಳು ಭಿಕ್ಷಾ ಹಂಗಾರಂತ ಸೀತೆಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧಾರ ಬನ್ನಿ ಯಾವಾಗ ಮಹಾನುಭಾವ ದರ್ಗದಿಟ್ಟವರು ಶರಣಿಯಾದ ಮುದ್ದಮ್ಮನ ಮುಂಬಾಗಿಲು ಭಿಕ್ಷಾ ಸಾರಿದ್ದಾರ ಅಪ್ಪಾಜಿಯವರು ಸಾರು ಅಂತ ಸಬತ ಕಾಮಗೇನ ಕರೆ ಅಂತ ಸಪ್ತಕ್ಕ ಮುದ್ದಮ್ಮನ ಕೀಳಾಗ್ಲಿಲ್ಲ ಅಷ್ಟತ್ತು ನೋಡವರ ನೋಡವರ ಅಪ್ಪ ಪಾರಂಜ್ಯೋತಿ ಎಪ್ಪತ್ತೇಳು ಕುಡು ಜಡಿಯ ತಂದ ಎಡಕ ಬಲಕ ಉದುರುತ್ತಾಳ ಶಿದಯ್ಯ ಸ್ವಾಮಿ ಬನ್ನಿ ಮಾರಳ್ಳಿ ಒಳಗ ಲಿಂಗಯ್ಯ ನೀವೇ ಬನ್ನಿ ಮನ ಒಳಗಿದ ಕಂಡು ನನ್ನ ಭಾಗ್ಯವಂತನ ಮಡದಿ ಕರದ ಕಾಂಚನ ಕೊಟ್ಟು ಮುರದಲ್ಲಿ ಭಿಕ್ಷವಾಗಿ ಮುರುವದಿ ಮಾಡಲಿಲ್ಲ ಇಲ್ಲೇ ಇದರ ಕಂದ್ರ ನವಚ್ಚಿ ನವದಾಗ ನನ್ನ ಮನ ಒಳಗ ಆಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ರ ತಾಮ್ರ ತಗಡದ ಕಾಸು ಕೈಯೊಳಗ ಆಗಿಲ್ಲ ಮುಂದು ಕೂಗುವಂತ ಅವಳು ಮೂರು ಮಾತಾಡಲಿಲ್ಲ ಇವರೊಟ್ಟ ಒಳಗಿರ ಮರ್ಮಾನ ಎಷ್ಟು ಅಂತ ಹೇಳಲಪ್ಪ ಸಿದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಗಂಗಾಧರ ಕರುಣಾನನ ಭಾಗ್ಯವಂತನ ಮಡದಿ ದೂರು ಮ್ಯಾಗಲ ಜ್ಞಾನ ನಿಮ್ಮಂತ ಬುಲಗಾರರಿಗೆ ಉಳಿಸಿರಿ ಮ್ಯಾಗಲ ಜ್ಞಾನ ನಿಮ್ಮ ಸಿರಿ ಸಂಪತ್ತ ನಾಳ ನೋಡುತ್ತೀನಿ ಅಂದರಂತ ಸಿದಯ್ಯ ಸ್ವಾಮಿ ಬನ್ನಿ ಗುರುದೇವಾ ಯಾವಾಗ ಮಹಾನುಭಾವ ದರ್ಗ ದೊಡ್ಡವರು ಹೇಳಿದ್ರು ಶರಣಿಯಾದ ಮುದ್ದಮ್ಮ ಕರ ಕಾಂಚಾಣ ಕೊಟ್ಟು ಮರದಲ್ಲಿ ಭಿಕ್ಷಾ ಕೊಟ್ಟು ಮರವಾದಿ ಮಾಡಲಿಲ್ಲ ಇಲ್ಲಿ ನವಕ್ಕೆ ನವಧಾನ್ಯ ನನ್ನ ಮನೆಯೊಳಗಿಲ್ಲ ಕೊಡ್ತೀನಿ ಅಂತ ಹೇಳಿದ್ರೆ ತಾಮ್ರ ತಗಡ ಕಾಸು ನನ್ನ ಕೈಯೊಳಗಿಲ್ಲ ಮುಂದ್ಕೋಗಂತ ಮೂರು ಮಾತಾಡಲಿಲ್ಲ ಜಗತ್ತದಲ್ಲಿ ಬಡವ್ರಿಗೆ ದೇವ್ರ ಮ್ಯಾಗಲ ಜ್ಞಾನ ಅಥವಾ ಬಲಗಾರ ಸಿರಿ ಸಂಪತ್ತಿನ ಮ್ಯಾಗಲ ಜ್ಞಾನ ಸಿರಿ ಸಂಪತ್ತು ನೋಡ್ತೀನಿ ಅಂತ ದರ ದೊಡ್ಡ ಮುತ್ತು ನಾ ಜೋಳದ ಅಪ್ಪ ಪಾರಂಜೋತಿ ಕಪ್ಪು ಹೊದುಳ್ತವ ತಗದಾರಂತ ಕಾಮದೇನಗೆ ಇಟ್ಟಾರಯ್ಯ ಸ್ವಾಮಿ ಬನ್ನಿ ಕಂಡರ ವಡ ತಗದೋ ಉತ್ತರ ನಮ್ಮಪ್ಪ ಕಾಮಜೇನಗಿಟ್ಟವರ ಎತ್ತಿನ ಮಾನ ದುಡ್ತ ಕಾಮಜೇನ ಬಿದ್ದೈತ ಕಾಮಜೇನು ಬಿದರಿ ತಂತ ಕಾಲ ನಾದರ ಎತ್ತಿ ತಂತ ಸಿದ್ದಯ್ಯ ಸ್ವಾಮಿ ಬನ್ನಿ ಗುರುದೇವ ಯಾವ ಕಪ್ಪು ದುಳಿತವನ್ನು ತೆಗೆದು ಕಾಮಜೇನ ಇಟ್ಟಿದ್ದಾರೆ ದರ್ಗ ದೊಡ್ಡವರು ಹೌದು ಕಾಮಜೇನ ಬೆಳಿ ಕಾಲನೆತ್ತಿ ಕರೆಯಂಡೆ ಆ ಪಠೀರ್ ಅಂಡಾವಳಗಿದ್ದಾಲ್ ಭೂಮಿ ಪಾಲಾಯ್ತು ಅಂಡೊಂದು ಕಮಂಟದ ತೂಕ ಆತಿದ್ದು ಮುದ್ದೆ ಹಿಂದೆ ಕಮಂಟಗಂಡ ಆ ಬಾಗಲ್ ನಿಂತರೆ ದೂರ ಮುದ್ದಿ ದುರ್ರು ದುರ್ರ ನೋಡುತ್ತಾಳ ಸಿದಯ್ಯ ಸ್ವಾಮಿ ಬನ್ನಿ ಬಾಗಲ್ ನಿಂತರ ದೇವರ ನನ್ನ ಭಾಗ್ಯವಂತನ ಮಡದಿ ಒಳ ದುರ್ಗುಟ್ಕೊಂಡು ನೋಡವಳ ಮಾಯದೇಶದಿಂದ ಬಂದಿರುವ ನಮ್ಮಪ್ಪ ಅನ್ನದು ಮುದ್ದು ಗೊತ್ತಾಗಲಿಲ್ಲ ಅಪ್ಪ ದೇವರ ಕಂಡಳಂತ ನೋಡ್ಕೊಳ್ಳ ಕಂಡಳಂತ ಸಿದಯ್ಯ ಸ್ವಾಮಿ ಬನ್ನಿ ಆ ಸಾರಿ ಮಡದಿ ಮಾಯ ವೇಷದಿಂದ ಬಂದಿರುವ ಮಹಾನುಭಾವ ದರ್ಗ ದೊಡ್ಡವರು ಅನ್ನೋದು ಮುದ್ದಮ್ಮನ ಗೊತ್ತಾಗಲಿಲ್ಲ ಹೌದು ಅಪ್ಪ ಅದೇವ್ರ ಕಂಡ ನರ್ಕನಲ್ಲಿ ಕಡಿದಿದ್ದಾಳೆ ಇಂದು ಲೊತ್ತೋಗಿಲ್ಲ ಲೊತ್ತೋಗಿಲ್ಲ ಊಟ ಮುಡಕೋ ಮೊದಲಾಗ ನನ್ನ ಮುಂಬಾಗ ಭಿಕ್ಷಾವಾಸರದೆಲ್ಲ ಭಿಕ್ಷಕ ಬಂದ ಮಾನ ಒತ್ತೋ ಗೊತ್ತೋ ಇಲ್ಲ ವೇಣ ಮುದ್ದಮ್ಮ ಹಡದ ಮಾತ ಅಣ್ಣನ ದೊಡ್ಡವರು ಕೇಳ್ಕೊಂಡ ಅಂದಾಗ ಅವನ ಕವ್ವ ಅಡ್ಕವ್ವ ಲಕ್ಕು ಸಿಕ್ಕರು ನೀವು ಭಿಕ್ಷ ಮಾಡೋ ನಾವು ಎಷ್ಟು ಬಹದರು ಕಂದ ನಮಗ ಕೋಪವಿಲ್ಲ ಅಂದಾರಂತ ಸಿದ್ದಯ್ಯ ಸ್ವಾಮಿ ಬನ್ನಿ ಪವಾಡ ಸಭಾಸ್ ನನ್ ಕಂದ ಅಂದಾಗ ಅನ್ಬಹುದು ಹರಡಾಗ ಆಡ್ಕೋವ ಯಾಕಂದ್ರೆ ಲಕ್ಷಕರು ನೀವು ಮುರುಗ ಬೆತ್ತ ಅರಿಜೊಳಗೆ ಸಿಕ್ಕಾಕೊಂಡು ದೇತ್ ಮೇಲೆ ಭಿಕ್ಷ ಮಾಡೋರು ನಾನು ನೀವೆಷ್ಟು ಬಾದರೂ ಕಂದ ನಮಗ ಕೋಪವಿಲ್ಲ ಅಂದರಂತ ಸಿದಯ್ಯ ಸ್ವಾಮಿ ಬನ್ನಿ ನನ್ನ ಎಷ್ಟು ಬಾದರೂ ಕಂದ ನನ್ನ ಕೋಪವೇ ನನಗಿಲ್ಲ ಈ ಭಿಕ್ಷ ಮಾಡ್ಕೊಂಡು ತಿರ್ಕ ತಿನ್ನೋರು ಕೋಪ ವ್ಯಾಕ ನನ್ನ ಕಂದ ಸಿದಯ್ಯ ಸ್ವಾಮಿ ಬನ್ನಿ ಮುದ್ದಮ್ಮ ಶರಣ ಲಿಂಗಯ್ಯ ನೀವೇ ಬನ್ನಿ ನೀ ಆಡದ ಮಾತ್ನೆಲ್ಲ ನಿನ್ನ ಮುರಳಲೇ ಕಟ್ಟು ಮುರುಗು ಮಗಳ ಸಿದಯ್ಯ ಸ್ವಾಮಿ ಬನ್ನಿ ಮುದ್ದಮ್ಮ